ಈ ಎಳನೀರು ಕುಡಿದ್ರೆ ಸಾಕು ಅಂತ, ಅಷ್ಟು ಶಕ್ತಿ ಕೊಡ್ತದೆ ದೇಹಕ್ಕೆ. ಅದಕ್ಕೆ ಪೇಷಂಟ್ ಫುಡ್ ಅಂತ ಹೇಳ್ತೀವಿ. ಅದಕ್ಕೆ ರೂಪಕ್ಕ ನೀನ್ ಕೇಳಿಲೇನು, ಈ ಆಸ್ಪತ್ರೆಗಳಲ್ಲೆಲ್ಲ ಸಲೈನ್ ಅಂತ ಏನ್ ಹಾಕ್ತಾರೆ ಪೇಷಂಟ್ಗಳಿಗೆ, ಅದು ನಾವು ಹೊರಗಡೆಗೆ ಇರ್ತೀವಲ್ಲ ಅಂದ್ರೆ ಸುಮ್ನೆ ಸಣ್ಣ ಪುಟ್ಟ ಕೆಮ್ಮು ನೆಗಡಿ ಜ್ವರ ಈ ತರ ತೊಂದರೆ ಇದ್ದಾಗ ವೈದ್ಯರು ಹೇಳುದು ಒಂದೊಂದು ಎಳ್ನೀರ್ ಕುಡೀರಿ ಅಂತ. ಹೌದು ಮಂಜಕ್ಕ, ಈಗಿನವರು ಏನ್ ಮಾಡ್ತಾರಂದ್ರೆ ಹೊರಗಡೆಯಿಂದ ಸಿಗತ್ತಲ್ಲ ಕೋಲ್ಡ್ ಡ್ರಿಂಕ್ಸ್ ಅದನ್ನ ಕುಡ್ದು ಬಿಡ್ತಾರೆ, ಅದ್ರಲ್ಲಿ ಏನಿರಲ್ಲ, ಏನೋ ಬಾಯಿಗೆ ಟೇಸ್ಟ್ ಬರುತ್ತೆ ಬಿಟ್ರೆ ಬೇರೆ ಏನು ಇರಲ್ಲ. ಆದ್ರೆ ಒಂದ್ ಎಳ್ನೀರ್ ಕುಡಿದ್ರೆ ತಂಪಾಗಿ ಜೊತೆಗೆ ದೇಹಕ್ಕೂ ತಂಪಾಗ್ತದೆ, ಆರೋಗ್ಯಕ್ಕೂ ಒಳ್ಳೇದು. ಹೊರಗಿನ ತಂಪು ಜೊತೆಗೆ ಒಳಗೂ ತಂಪು, ಒಳಗೂ ತಂಪಾದ್ರೆ ಮುಖ್ಯ. ಮತ್ತೆ ಇನ್ನೊಂದ್ ಮಂಜಕ್ಕ, ಅದ್ರ ಜೊತೆಗೆ ಸ್ವಲ್ಪ ಒಳಗಡೆ ಗಂಜಿ ಗಿಂಜಿ ಇದ್ರಂತೂ ಇನ್ನೂ ರುಚಿ. ಅಲ್ಲ, ಎಳ್ನೀರೇ ರುಚಿ ಇರ್ತದೆ ಅಂದ್ರೆ ಬರೀ ನೀರಿದ್ರೆ ಒಂಥರ ಬಾಯಿಗೆ ಒಗರ್ ಒಗರ್ ಆಗಿರುತ್ತೆ. ಹೌದು, ಅಷ್ಟು ಗಂಜಿ ಅಂದ್ರೆ ಸಿಹಿ ಜೊತೆಗೆ ಎಳೆ ಗಂಜಿ ತಿನ್ನುವುದಿದೆಲ್ಲ, ಅದು ಒಂದು ಸಂಭ್ರಮ. ಈಗ ಸಾಮಾನ್ಯ ತೆಗೆದಿಟ್ಟು ಎಳ್ನೀರಲ್ಲಿ ಎಂತದಿದೆ ನೋಡ್ಬೇಕು. ಹೇಳಿದ್ನಲ್ಲ, ಒಂದು ಬೊಂಡದಲ್ಲಿ ಅಥವಾ ಒಂದು ಎಳನೀರಿನಲ್ಲಿ ಮೂರು ಮೂರುವರೆ ಗ್ಲಾಸ್ ಇದ್ರೂ ಕೂಡ ಅಷ್ಟೇ ಸಿಹಿಯಾಗಿದೆ, ಏನ್ ಸಕ್ಕರೆ ಹಾಕಿದೀಯೋ ಅಂತ ಭಾವಿಸ್ಬೇಕು ಅಷ್ಟಿರ್ತದೆ ಅಂತ. ಜೊತೆಗೆ ಒಂದ್ ಸಾರಿ ಕುಡಿದ್ರೆ ಇಡೀ ದೇಹಕ್ಕೆ ಒಂದು ಹೊಸ ಶಕ್ತಿ ಬರ್ತದೆ. ಮತ್ತೆ ಶಮಣ, ಈ ನಮ್ಮ ಕರಾವಳಿ ಭಾಗದಲ್ಲಿ ಈ ಎಳನೀರು ಅನ್ನೋದು ಒಂದು ಅವಿಭಾಜ್ಯ ಅಂಗ. ಪ್ರತಿನಿತ್ಯ ಯಾರು ಟೀ ಜಾಸ್ತಿ ಇಷ್ಟಪಡಲ್ಲ, ಕಾಫಿ ಕುಡಿಯಲ್ಲ, ಒಂದು ಎಳ್ನೀರ್ ಕುಡಿಯೋದು ಒಂದು ಸಾಮಾನ್ಯವಾಗಿ ನಾನು ನೋಡ್ತಾ ಇರ್ತೀನಿ. ಇಲ್ಲಿ ಜನ ಎಳ್ನೀರೇ ಪ್ರಿಫರ್ ಮಾಡ್ತಾರೆ, ಜಾಸ್ತಿ ಎಳ್ನೀರೇ ಕುಡಿತಾರೆ ಮಂಜಕ್ಕ ಇಲ್ಲಿ. ಆಮೇಲೆ ಎಳನೀರಿಗಂತಲೇ ಒಂದು ವೆರೈಟಿ ಉಂಟು. ಈಗ ಸಾಮಾನ್ಯವಾಗಿ ನಾವು ತೆಂಗಿನಕಾಯಿ ಕೊಬ್ಬರಿ ಎಲ್ಲ ಮಾಡ್ತೀವಲ್ಲ, ಎಣ್ಣೆ ಎಲ್ಲ ಮಾಡ್ತೀವಲ್ಲ, ಅದಕ್ಕೆ ಬಳಕೆ ಆಗುವಂತಹ ಒಂದು ವೆರೈಟಿಯೇ ಬೇರೆ, ಎಳನೀರಿಗಂತಲೇ ಬೆಳೆಯುವಂತಹ ವೆರೈಟಿಯೇ ಬೇರೆ. ಈ ವೆಸ್ಟ್ ಕೋಸ್ಟಾಲ್ ಅಂತ ಹೇಳ್ತೀವಲ್ಲ, ಕರಾವಳಿ ಪ್ರದೇಶದ ಎತ್ತರದ ತಳಿ, ಇದು ಎಳನೀರಿಗಿರುವಂತಹದ್ದಲ್ಲ. ಆದ್ರೆ ಎಳನೀರು ಕುಡಿಬಹುದು, ಆದ್ರೆ ಅದು ಕೊಬ್ಬರಿಗಿರುವಂತಹದ್ದು. ಆದ್ರೆ ಎಳನೀರಿಗಾಗಿಯೇ ಬೆಳೆಯುವಂತಹ ಒಂದು ಗಿಡ್ಡ ತಳಿಯು ಕೂಡ ಇದೆ, ನೆಲದಲ್ಲಿ ನಿಂತ್ಕೊಂಡು ಚಿಕ್ಕ ಮಕ್ಕಳು ಕೂಡ ಕೊಯ್ಬಹುದು. ಗಿಡ್ಡ ವೆರೈಟಿ ಇದು. ಅಂದ್ರೆ ತೋಟದಲ್ಲಿ ನಾವು ತೆಂಗನ್ನು ಬೆಳೆಸಬೇಕು ಅಂದ್ರೆ ಮುಂಚೆ ಯೋಜನೆ ಮಾಡ್ಕೊಳ್ಬೇಕು ಅಂತ ಹೇಳಿ, ಎಳನೀರಿಗೆ ಬೇಕಾ ಕಾಯಿಗೆ ಬೇಕಾ ಅಂತ. ನಮ್ಮನೇಲೂ ಇದೆ ಮಂಜಕ್ಕ, ಒಂದು ಎಳನೀರು ಕುಡಿಲಿಕ್ಕಂತಾನೆ ಒಂದು ತೆಂಗಿನ ಮರ ಇದೆ. ಆಮೇಲೆ ಕೆಂದಾಳೆ ಅಂತ ಹೇಳ್ತೀವಲ್ಲ, ಅದು ಅದು ಎಳನೀರಿಗಿದೆ. ಆಮೇಲೆ ಹಸಿರು ಕೆಂದಾಳಿಯೂ ಇರ್ತದೆ, ಕೆಂಪು ಕೆಂದಾಳೆಯೂ ಇರ್ತದೆ. ಹೌದು ಮಂಜಕ್ಕ, ಅಂತೂ ನಮ್ಮ ಈ ಕರಾವಳಿ ಭಾಗದಲ್ಲಿ ನಾವು ತಿಳ್ಕೊಳ್ಳೋದು ತುಂಬಾನೇ ಇದೆ. ಈಗ ಎಳನೀರು ಕುಡಿದಿದ್ದಾಯ್ತು, ಮತ್ತೇನು ಸಮಾಚಾರ? ಮತ್ತೇನು, ಶಿವ ಶಿವ ಶಿವ ಶಿವ ಅನ್ಕೊಂಡು ಬಂದ್ವಿ. ಮೊನ್ನೆ ಮೊನ್ನೆ ಶಿವರಾತ್ರಿ ಮಾಡಿದ್ವ, ಉಪವಾಸ, ಮತ್ತೆ ಇದೆ ಎಳನೀರು ಹಣ್ಣು ಹಂಪಲ ಸೇವನೆ. ಮಂಜಕ್ಕ ಹೇಳುತ್ತ ನೋಡಿದ್ರೆ ಸಿಕ್ಕಾಪಟ್ಟೆ ಚಳಿ ಇತ್ತು ಈ ವರ್ಷ ಅಂತ ಗ್ರಹಿಸ್ಬೇಕು, ಆದ್ರೆ ಹಾಗಿರ್ಲಿಲ್ಲ. ನಾನು ಈ ಕಾರವಾರಕ್ಕೆ ಬಂದು ನೋಡ್ತೇನೆ, ಚಳಿ ಹುಡುಕಿದ್ರು ಸಿಗ್ಲಿಲ್ಲ ನನಗೆ. ಹೌದು ಹೌದು, ಅದ್ರ ಜೊತೆಗೆ ಏನೇ ಆದ್ರೂ ಶಿವರಾತ್ರಿ ಆದ ತಕ್ಷಣ ಬಿಸಿಲಿನ ತೀವ್ರತೆ ಹೆಚ್ಚಾಗ್ತದೆ. ಅವಾಗ ಏನಂದ್ರೆ ಎಲ್ಲಿ ಹೊರಗಡೆ ಮನೆಗೆ ಹೋಗಿ ಬಂದ ತಕ್ಷಣ ಕೂತ್ಕೊಳ್ಳುವಾಗ ನಾವು ಶಿವ ಶಿವ ಶಿವ ಶಿವ ಅಂತ ಕೂಡ್ತೀವಿ. ಹಂಗಾಗಿ ಶಿವರಾತ್ರಿನ ನೆನಪಿಸ್ಕೊಂಡೆ ನಾನು. ಶ್ಯಾಮಣ್ಣ ಮತ್ತೆ ಮಂಜಕ್ಕ, ಶಿವರಾತ್ರಿ ಇಲ್ಲಿ ಜೋರಾಗ್ತದೆ. ಗೋಕರ್ಣದಲ್ಲಿ ಮಹಾಬಲೇಶ್ವರ ದೇವರು ಇದೆ ಅಲ್ಲ, ಅಂದ್ರೆ ಆತ್ಮಲಿಂಗ ಅದು. ಅಲ್ಲಿ ಹಿಂದಿನ ದಿನ ಉಪವಾಸಕ್ಕೆ ಲೈನ್ ಅಲ್ಲಿ ಇರ್ತಾರೆ ಜನ, 4 ಗಂಟೆಯಿಂದನೇ ಲೈನಿಗೆ ನಿಂತು ದೇವ್ರ ದರ್ಶನ ಮಾಡಿ, ಗಣಪತಿ ದರ್ಶನ ಮೊದಲು ಮಾಡಿ ನಂತರ ಈಶ್ವರನ ದರ್ಶನ ಮಾಡಿ ಆಮೇಲೆ ಪೂರ್ತಿ ದಿನ ಉಪವಾಸ ಮಾಡ್ತಾರೆ ದೇವರ ಭಜನೆ. ಮತ್ತೆ ಇನ್ನೊಂದು ವಿಶೇಷ ಅಂದ್ರೆ ಬೀಚ್ ಅಲ್ಲಿ ಶಿವನ ಮೂರ್ತಿಯನ್ನ ಮಣ್ಣಲ್ಲಿ ಮಾಡಿ ಅದಕ್ಕೆ ಪೂಜೆ ಮಾಡುವಂತದ್ದು ಇದೆ ಗೋಕರ್ಣದಲ್ಲಿ. ಹೌದು, ಬೇರೆ ಬೇರೆ ಊರುಗಳಲ್ಲಿ ಬೇರೆ ಬೇರೆ ಸಂಪ್ರದಾಯವನ್ನ ಪಾಲಿಸ್ತಾರೆ. ಹೌದು, ಅಂದ್ರೆ ಹೊರಗಿನಿಂದ ಬಂದವರು ಆ ರೀತಿ ಮಾಡಿ ದೇವರ ಪೂಜೆಯನ್ನ ಮಾಡ್ತಾರೆ. ಅಂದ್ರೆ ಶಮಣ, ಈಗ ನಾವು ಈ ಶಿವರಾತ್ರಿ ಅಂತೂ ಕಳೆದು ಹೋಯ್ತು, ಗೊತ್ತಾಗ್ಲಿಲ್ಲ. ಬರೋ ಶಿವರಾತ್ರಿಗೆ ನಾವು ಪ್ಲಾನ್ ಮಾಡ್ಬಿಡ್ಬೇಕು ಗೋಕರ್ಣಕ್ಕೆ ಹೋಗೋದು. ಬನ್ನಿ ಮಂಜಕ್ಕ. ಆದ್ರೆ ಈ ಶಿವರಾತ್ರಿಯ ಹೆಸರಿನಲ್ಲಿ ರಾತ್ರಿ ಏನು ಮಾಡುವುದು ಅಂತ ಜಾಗರಣೆ ಮಾಡುವುದೇನೋ ಸರಿ, ಬೇರೆ ಬೇರೆ ಯೋಚನೆಗಳು ಬರಬಾರದು. ಜಾಗರಣೆ ಅಂದ್ರೆ ಶಿವನ ಧ್ಯಾನದಲ್ಲಿ ಇರಬೇಕು ಅಲ್ವಾ? ಹೌದು, ಅದಕ್ಕೆ ಅಲ್ವಾ ಶಮಣ, ಹೆಚ್ಚು ಜನ ಭಜನೆಗಳನ್ನ ವಿವಿಧ ಸಂಗೀತ ಕಾರ್ಯಕ್ರಮಗಳನ್ನ ಇದನ್ನ ಆಯೋಜನೆ ಮಾಡ್ಕೊಂಡಿರ್ತಾರೆ. ಬೆಳಗಿನವರೆಗೂ ಒಂದು ಕಾರ್ಯಕ್ರಮಗಳು ಕೂಡ ನಡೀತದೆ. ಮಧ್ಯೆ ಮಧ್ಯೆ ಪಾನೀಯಗಳು, ನೀವು ಹೇಳಿದಾಗೆ ಎಳ್ನೀರ್ ಆಗ್ಬಹುದು, ಪಾನಕ ಆಗ್ಬಹುದು, ಅದೆಲ್ಲ ಸೇವನೆ ಇರ್ತದೆ. ಕಲ್ಲಂಗಡಿ ಹಣ್ಣುಗಳನ್ನ ಜಾಸ್ತಿ ತಿಂತಾರೆ ಆ ಟೈಮಲ್ಲಿ. ಆದ್ರೆ ನಾನು ಯೋಚನೆ ಮಾಡುವುದೇನು ಅಂದ್ರೆ, ರಸ್ತೆ ಬದಿಯಲ್ಲಿ ಜಾತ್ರೆ ಸಮಯದಲ್ಲಿ ಅಲ್ಲೆಲ್ಲ ಸಿಗ್ತದೆ ಅಂತ ಹೇಳಿ ಏನೇನೋ ಈಗ ಜ್ಯೂಸ್ ಅನ್ನ ಕುಡಿಯಲಿಕ್ಕೆ ಹೋದ್ರೆ ಅಜೀರ್ಣ ಆಗ್ಬಹುದು, ಬೇರೆ ಏನೋ ಕಾಯಿಲೆ ಬರಬಹುದು. ಅದರ ಬದಲಿಗೆ ಈಗ ನಾನು ಹೇಳಿದ್ನಲ್ಲ, ಎಳನೀರಿನಂತದ್ದು ಇದನ್ನ ಕುಡಿಯೋದು ಒಳ್ಳೇದು ಅಂತ. ಯಾಕಂದ್ರೆ ಅದ್ರ ಒಳಗಡೆ ಹೋಗಿ ಏನನ್ನ ಹಾಕ್ಲಿಕ್ಕೆ ಆಗೋದಿಲ್ಲ. ಹೌದು, ಮತ್ತೆ ಈ ಬೇಸಿಗೆನಲ್ಲಿ ಶಾಮಣ್ಣ ರೂಪಕ ಕಾಯಿಲೆಗಳ ಸಂಖ್ಯೆ ಕೂಡ ಜಾಸ್ತಿ. ಹೌದು, ಅವು ಬರುದು ನೀರಿನ ಮೂಲದಿಂದನೇ ಬರ್ತದೆ. ಅದ್ರಲ್ಲಿ ಕೂಡ ಈಗ ನೀವು ಹೇಳಿದಂಗೆ ಈ ಜಾತ್ರೆ ಉತ್ಸವಗಳಲ್ಲಿ ತೆರೆದ ತಿಂಡಿಗಳು, ಆಮೇಲೆ ಧಗೆ ತಡಿಯಕ್ಕಾಗಲ್ಲ ಅಂತ ಹೇಳಿ ಅಲ್ಲೇ ಇದ್ದಂತ ಜ್ಯೂಸ್ ಗಳನ್ನು ಕುಡಿದ್ ಬಿಡ್ತೀವಿ. ಈಗ ಕಲ್ಲಂಗಡಿಯನ್ನ ಕಟ್ ಮಾಡಿ ಇಟ್ಟಿರ್ತಾರೆ, ಮತ್ತೆ ಯಾವ್ಯಾವ್ದೋ ನೀರನ್ನ ಬಳಸಿ ಮಾಡಿರ್ತಾರೆ ಈ ಜ್ಯೂಸ್ ಗಳನ್ನ. ಹೀಗೆ ಗ್ಲಾಸ್ ಅನ್ನ ನೀರಲ್ಲಿ ಒಂದ್ಸರಿ ಮುಳುಗಿಸಿ ತೆಗಿತಾರೆ ಅಷ್ಟೇ. ಹೌದು, ಹಂಗಾಗಿ ನಾವು ಇಲ್ಲಿ ತುಂಬಾ ಎಚ್ಚರಿಕೆ ವಹಿಸಬೇಕಾಗಿದ್ದು ಅತ್ಯಗತ್ಯ. ಅಂತೂ ಮಂಜಕ್ಕ, ಈಗ ಮಕ್ಕಳಿಗೆಲ್ಲ ಪರೀಕ್ಷೆ ಹತ್ರ ಬರ್ತಾ ಇದೆ. ಮಕ್ಕಳಿಗೆ ಪರೀಕ್ಷೆಯೋ ಅಥವಾ ಪಾಲಕರಿಗೆ ಪರೀಕ್ಷೆಯೋ ಅನ್ನೋ ಒಂದು ಸಂದಿಗ್ಧ ಪರಿಸ್ಥಿತಿ. ಆದರೂ ಕೂಡ ಹೋದ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ ಈ ಸರಿ ಸ್ವಲ್ಪ ಪರವಾಗಿಲ್ಲ. ಯಾಕಂದ್ರೆ ಶಾಲೆ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳು ಹೋಗ್ತಾ ಇದ್ರು, ಒಂದಷ್ಟು ಪಠ್ಯಕ್ರಮಗಳು ಆಗ್ತಾ ಇತ್ತು. ನಿಜವಾಗ್ಲೂ ಹೇಳ ಶಾಮಣ್ಣ, ಕಳೆದ ವರ್ಷ ಅದ್ರ ಹಿಂದಿನ ವರ್ಷ ನಾವೇನು ಕೋವಿಡ್ ಕಾಲದಲ್ಲಿ ಇದ್ವಿ, ಅವಾಗ ಇದು ಮಕ್ಕಳ ಪರೀಕ್ಷೆ ಆಗಿರ್ಲಿಲ್ಲ, ತಂದೆ ತಾಯಿಗಳಿಗೆ ಪರೀಕ್ಷೆ ಆಗಿತ್ತು. ಯಾಕೆ ಅಂದ್ರೆ 3 ಹೊತ್ತು ಮಕ್ಕಳು ಆನ್ಲೈನ್ ಕ್ಲಾಸ್ ಅಂತ ಕೂಡವು. ಅವಾಗ ನಾವು ಅಡಿಗೆ ಮನೆಯಲ್ಲಿ ಕುಕ್ಕರ್ ಕೂಗ್ಸು ಆಗಿಲ್ಲ, ಮಿಕ್ಸಿ ಹಚ್ಚು ಆಗಿಲ್ಲ, ನಮ್ ಕ್ಲಾಸ್ ಮಾತನಾಡುವಾಗಿಲ್ಲ, ಹಂಗಾಗಿ ಇತ್ತು. ಈಗ ಮಕ್ಕಳು ನಿರಮ್ಮಳವಾಗಿ ಶಾಲೆಗಳಿಗೆ ಹೋಗ್ತಾ ಇವೆ, ಪಾಠ ಕೂಡ ಆಗ್ತಾ ಇದೆ ಆ ಒಂದು ವಾತಾವರಣದಲ್ಲಿ ಅವರ ಒಂದು ಮಾನಸಿಕ ಬೌದ್ಧಿಕ ಶಕ್ತಿ ಕೂಡ ಬೇರೆ ಬರ್ತಾ ಇದೆ. ಜೊತೆಗೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಗಳು ಅಂತ ಇರ್ತದಲ್ಲ, ಅದಕ್ಕೂ ಕೂಡ ಉತ್ತರವನ್ನ ಹೇಗೆ ಬರಿಬೇಕು ಅಂತ ಒಂದು ತಯಾರಿಯೂ ಕೂಡ ಶಾಲೆಯಲ್ಲಿ ಆಗಿರ್ತದೆ, ಆಗ್ತಾ ಇದೆ. ಮತ್ತು ಈಗ ಮನೆಯಲ್ಲೂ ನಡೀತಾ ಇದೆ, ಅದು ಈಗ ಪ್ರಿಪರೇಷನ್ ಮಕ್ಕಳದ್ದು ನಡೀತಾ ಇದೆ. ಹೌದು, ರೇಡಿಯೋದಲ್ಲೂ ಕಾರ್ಯಕ್ರಮಗಳು ಬರ್ತಾ ಇದೆ, ಪರೀಕ್ಷಾ ಸಿದ್ಧತೆಗಳು ಅಂತ ಹೇಳ್ಬಿಟ್ಟು ಶುರು ಮಾಡ್ತಾರೆ. ಅದ್ರ ಜೊತೆಗೆ ರೂಪಕ್ಕ, ಈಗ ನೀನಾಗ್ಲಿ ನಾನಾಗ್ಲಿ ಮನೆಯಲ್ಲಿ ಒಂದ್ ಸ್ವಲ್ಪ ಹೇಳ್ಕೊಡೋದಂತೂ ಅನಿವಾರ್ಯನಾ. ಹೌದು ಹೌದು, ಹೇಳ್ಕೊಡ್ಲೇಬೇಕಲ್ಲ. ನಾವು ಇಲ್ಲಿವರೆಗೆ ಏನೇನ್ ಕಲ್ತಿದ್ದಾರೆ, ಪರೀಕ್ಷೆಗೆ ಏನ್ ಬೀಳತ್ತೆ ಅದನ್ನ ನೋಡ್ಕೊಂಡು ಅವ್ರಿಗೆ ಅದ್ರ ಬಗ್ಗೆ ನಾವು ಹೇಳ್ಬೇಕಲ್ಲ. ಅದ್ರ ಜೊತೆಗೆ ಮಕ್ಕಳಿಗೆ ಕಾಲದಿಂದ ಕಾಲಕ್ಕೆ ಒಂದು ಒಳ್ಳೆ ಊಟ, ಉತ್ತಮ ಪೋಷಕಾಂಶ ಭರಿತ ಹಣ್ಣು ಹಾಲು, ಅಂದ್ರೆ ದೈಹಿಕವಾಗಿ ಕೂಡ ಮಕ್ಕಳು ಗಟ್ಟಿ ಆಗ್ಬೇಕಲ್ಲ. ಹೌದು ಹೌದು. ಆಮೇಲೆ ಇನ್ನೊಂದು ವಿಚಾರ ಏನು ಅಂತಂದ್ರೆ, ನಿದ್ದೆಗೆಟ್ಟು ಓದಬಾರದು ಅಂತ. ಬಹಳಷ್ಟು ಜನ ಪರೀಕ್ಷೆ ಹತ್ತಿರ ಬಂತು ಅಂತಂದ್ರೆ ರಾತ್ರಿ ನಿದ್ದೆಗೆಟ್ಟು ಓದುವಂತದ್ದು. ನಿದ್ದೆಯ ಪ್ರಮಾಣ ಕಡಿಮೆ ಆದ್ರೆ ಮರುದಿವಸ ನೆನಪಿನ ಶಕ್ತಿಯು ಕೂಡ ಕಡಿಮೆ ಆಗ್ತದೆ ಅಂತ ಒಂದು ಅಭಿಪ್ರಾಯ ಇದೆ. ಆ ಬಗ್ಗೆಯೂ ಕೂಡ ನಾವು ಕಾಳಜಿ ವಹಿಸಬೇಕು. ರಾತ್ರಿ ನಿದ್ದೆಗೆಟ್ಟು ಓದ್ತಾರೆ ಮಕ್ಕಳು, ಆದ್ರೆ ಬೆಳಿಗ್ಗೆ ಏಳೋದು ಸ್ವಲ್ಪ ಕಷ್ಟ. ಹೌದು, ಮಾತ್ರ ಅಲ್ಲ ಮತ್ತೆ ಗಡಿಬಿಡಿ ಆಗ್ತದೆ. ಹೌದು, ಅದು ಹಾಲ್ ಟಿಕೆಟ್ ತಗೊಂಡಿಲ್ಲ, ಪೆನ್ ತಗೊಂಡಿಲ್ಲ, ಪೆನ್ಸಿಲ್ ತಗೊಂಡಿಲ್ಲ, ಏನೋ ಒಂದು ಹಾಗೆ ಎದ್ದುಕೊಂಡು ಯಾವ್ದೋ ಇದ್ರಲ್ಲಿ ಅದೇ ಗೊಂದಲ ಆಗ್ತದೆ ತಲೆಯಲ್ಲಿ. ಅದಕ್ಕೆ ಉತ್ತಮ ನಿದ್ದೆ, ಉತ್ತಮ ಆಹಾರ ಮತ್ತೆ ಮನಸ್ಸನ್ನ ಶಾಂತವಾಗಿ ಇಟ್ಕೊಳ್ಳಿಕ್ಕೆ ಮಕ್ಕಳಿಗೆ ನಾವು ಮುಖ್ಯವಾಗಿ ಪಾಲಕರು ಟೆನ್ಷನ್ ಕೊಡಬಾರದು. ಯಾಕೆ ಶಮಣ್ಣ? ಮಂಜಕ್ಕ, ನನ್ನ ಕತೆ ಕೇಳಿದ್ರೆ ನಾನು ಪರೀಕ್ಷೆಯ ಹಿಂದಿನ ದಿವಸ ಜಾಸ್ತಿ ನಿದ್ದೆ ಮಾಡೋದು. ಓ ಹೌದಾ? ಯಾಕೆ ಅಂತ ಕೇಳಿದ್ರೆ ಅದನ್ನೇ ಹಿಂದಿನ ದಿವಸ ನಾನು ತಯಾರಿ ಆಗಿರ್ತದೆ. ಪರೀಕ್ಷೆಯ ಹಿಂದಿನ ದಿವಸ ಯಾವುದೇ ಒಂದು ಗಲಿಬಿಲಿ ಇಲ್ಲದೆ ಚೆನ್ನಾಗಿ ನಿದ್ದೆ ಮಾಡ್ಕೊಂಡು ಹೋಗ್ತಾ ಇದ್ದೆ. ಪರೀಕ್ಷೆಯಲ್ಲಿ ಏನು ಬೇಕಿತ್ತು ಅದು ಪೇಜ್ ಪೇಜ್ ಹಾಗೆಯೇ ಬರ್ತಾ ಇತ್ತು ನನ್ನ ತಲೆಯಲ್ಲಿ. ಅಂದ್ರೆ ತಲೆಯಲ್ಲಿ ಯಾವುದೂ ಗೊಂದಲ ಇಲ್ಲದೆ ಎಲ್ಲವನ್ನು ಓದ್ತಿದ ಹಾಗೆ ನೆನಪು ಇರ್ತಾ ಇತ್ತು. ಹಾಗೆ ಅಂದ್ರೆ ರೂಪಕ, ವರ್ಷ ಇಡೀ ಪ್ಲಾನ್ ಮಾಡಿಕೊಂಡು ಶಾಮಣ್ಣ ಓದ್ತಿದ್ದ. ಈಗೇನಂದ್ರೆ ಪರೀಕ್ಷೆ ಟೈಮಲ್ಲೇ ನಾವು ಒಂದು ವರ್ಷ ಕಲ್ತದ್ದನ್ನ 3 ಗಂಟೆನಲ್ಲಿ ನಾನು ಓದ್ ಮುಗಿಸ್ತೀನಿ ಅಂದ್ರೆ ಆಗಲ್ಲ, ಆಗೋದಿಲ್ಲ. ಅದಕ್ಕೆ ಒಂದು ಶಿಸ್ತುಬದ್ಧವಾದಂತ ಅಭ್ಯಾಸ ಕ್ರಮ ಬೇಕಾಗ್ತದೆ. ಏನು ಆವತ್ತಿಂದ ಅವತ್ತೇ ಓದಿ ಪರ್ಫೆಕ್ಟ್ ಮಾಡ್ಕೊಳ್ಳೋದು, ಆ ಲೆಕ್ಕ ಇತ್ತನಿಸ್ತದೆ ಸಾಮಾನ್ಯ. ಅದಕ್ಕೆ ಆರಾಮಾಗಿ ಪರೀಕ್ಷೆ ಎಲ್ಲ ಬರ್ದಿದ್ದಾರೆ. ಅಂದ್ರೆ ಆವತ್ತಿಗೂ ಇವತ್ತಿಗೂ ಸಾಕಷ್ಟು ಗಜಗಜ ಅಂತ ಹೇಳ್ತೀವಲ್ಲ, ಸಾಕಷ್ಟು ಅಂತರಗಳಿರಬಹುದು. ಆದ್ರೆ ನಮ್ಮ ಪರಿಸ್ಥಿತಿ ಹಾಗಿತ್ತು ಅಂತ ಅಲ್ಲ, ನಮಗೆ ಯಾವ ಒತ್ತಡ ಇರಲಿಲ್ಲಲ್ಲ ಅವಾಗ. ಮತ್ತೆ ನಮ್ ಪಾಲಕರು ನಮಗೆ ಅಷ್ಟೊಂದು ಪ್ರೆಷರ್ ಮಾಡ್ತಾ ಇರಲಿಲ್ಲ. ಈಗ 90 ಬರಬೇಕು, 100 ಬರಬೇಕು ಅಂತ ಹೇಳ್ತಿರ್ಲಿಲ್ಲ, ಹೇಳೋರ್ ಇರ್ಲಿಲ್ಲ. ಅವಾಗ ಓದಿ ಅಂತ ಹೇಳೋರೇ ಇರ್ಲಿಲ್ಲ ನಮಗೆ, ನಾವೇ ಓದ್ಕೊಂಡು ಹೋಗ್ತಿದ್ವಿ. ಹೌದು, ಆದ್ರೆ ಈಗ ಏನಾಗಿದೆ, ಕಾಂಪಿಟೇಷನ್ ತುಂಬಾ ಆಗಿರೋದ್ರಿಂದ ನಾವು ನಮ್ಮ ಮಕ್ಕಳ ಒಂದು ಯೋಗ್ಯತೆ ಎಷ್ಟಿದೆ ಅನ್ನೋದನ್ನ ಬದಿಗಿಡ್ತೀವಿ. ಹೌದು, ಪಕ್ಕದ ಮನೆಯವನು 99 ಮಾಡಿದ, ನೀನ್ ಯಾಕೆ 90 ಮಾಡಿದ್ಯಾ ಅಂತ ಶುರು ಮಾಡ್ತೀವಿ. ಇನ್ನೊಬ್ಬ ಮಕ್ಕಳಿಗೆ ಹೋಲಿಸಿ ನಾವು ಮಾತಾಡ್ತೇವೆ, ಹಂಗಾಗಿ ಅದು ಮಕ್ಕಳಲ್ಲಿ ಪರಿಣಾಮ ಬೀಳ್ತದೆ. ಆದ್ರೆ ಮೊನ್ನೆ ಒಬ್ರು ಹಿರಿಯರೊಬ್ರು ಹೇಳ್ತಾ ಇದ್ರು, ಈಗ ಪರೀಕ್ಷೆ ಹತ್ರ ಬಂತು ಅಥವಾ ಪರೀಕ್ಷೆಗೆ ಒಂದು ಸಿದ್ಧತೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಮಕ್ಕಳು ಈ ಸಾಂಸ್ಕೃತಿಕ ಕಾರ್ಯಕ್ರಮ ಆಗ್ಬೋದು, ಸಾಂಸ್ಕೃತಿಕ ಒಂದು ಅಧ್ಯಯನ ಆಗ್ಬೋದು, ಇದರಿಂದ ದೂರ ಹೋಗ್ತಾ ಇದ್ದಾರೆ ಅಂತ ಹೇಳಿ. ಅವರು ಈಗ ಭರತನಾಟ್ಯ ಮಾಡುವವರು ಇರ್ಬೋದು, ನೃತ್ಯ ಕಲಿಯೋರು ಇರ್ಬೋದು, ಸಂಗೀತ ಕಲಿಯೋರು ಇರ್ಬೋದು, ಅಥವಾ ಯಾವುದೇ ಕ್ರೀಡೆಯಲ್ಲಿ ಪಾಲ್ಗೊಳ್ಳುವವರು ಇರ್ಬೋದು, ಈ ಎಲ್ಲ ಚಟುವಟಿಕೆಯಿಂದಲೂ ಕೂಡ ದೂರ ಹೋಗ್ತಾರೆ ಪರೀಕ್ಷೆ ಹತ್ರ ಬಂತು ಅಂತಂದ್ರೆ. ಇದು ಆಗಬಾರ್ದು. ವರ್ಷ ಪೂರ್ತಿ ನಾವು ಒಂದು ರೀತಿಯ ಯೋಜನೆ ಮಾಡಿಕೊಂಡ್ರೆ ಪರೀಕ್ಷಾ ಸಮಯದ ಒಂದು ಸ್ವಲ್ಪ ಹಿಂದಿನ ದಿವಸಗಳವರೆಗೂ ಕೂಡ ಇಂತಹ ಒಂದು ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂತ. ಮತ್ತೆ ರೂಪಕ, ಇಂತಹ ಚಟುವಟಿಕೆಗಳು ಮಕ್ಕಳಿಗೆ ಇವತ್ತು ಬೇಕು. ಹೌದು, ಇವತ್ತು ಬಹಳ ಮುಖ್ಯ ಅದು. ಅಂದ್ರೆ ಒಂದು ಓದಿನ ಏಕತಾನತೆಯನ್ನ ಬದಿಗಿಟ್ಟು ಒಂದು ಮೈಂಡ್ ಡೈವರ್ಷನ್ ಅಂತೀವಲ್ಲ ಶಾಮಣ್ಣ, ಹಾಗೆ ಮತ್ತೆ ಮೈಂಡ್ ಫ್ರೆಶ್ ಆಗ್ತದೆ. ಮತ್ತೆ ಫ್ರೆಶ್ ಮೂಡ್ ನಿಂದ ಬಂದು ಮಕ್ಕಳು ಅಭ್ಯಾಸದಲ್ಲಿ ತೊಡಗ್ತಾರೆ. ನಾವು ಬರೀ ಪುಸ್ತಕದ ಬದನೆಕಾಯಿಯಾಗಿ ಮೇಲಿನಿಂದ ಕೆಳಗಿನವರೆಗೂ ಓದು, ಕಂಠಪಾಠ ಮಾಡು, ಬರೀ ತೆಗಿ ಇದರಲ್ಲೇ ಇದ್ರೆ ಅವ್ರಿಗೆ ಒಂಥರ ಈ ಓದುವಿಕೆ ಬಗ್ಗೆ ವೈರಾಗ್ಯ ಬಂದಂಗ ಆಗ್ತದೆ. ಮಂಜಕ, ಈಗ ದೊಡ್ಡ ದೊಡ್ಡ ವಿಜ್ಞಾನಿಗಳನ್ನ ನೋಡಿದ್ರೆ, ಅವರ ಹವ್ಯಾಸಗಳನ್ನ ನೋಡಿದ್ರೆ ಬಹಳ ಆಶ್ಚರ್ಯ ಆಗ್ತದೆ. ದೊಡ್ಡ ಮಟ್ಟದ ದೊಡ್ಡ ವಿಜ್ಞಾನಿಗಳಾಗಿರ್ತಾರೆ, ಆದ್ರೆ ಅವರು ವಯಲಿನ್ ಬಾರಿಸುವವರು ಇರ್ಬೋದು, ಅಥವಾ ಏನು ಕಥಕ್ಕಳಿ ನೃತ್ಯ ಮಾಡುವವರು ಇದ್ದಾರೆ, ಅಂತ ಸೈಂಟಿಸ್ಟ್ಗಳು ಕೂಡ ಇದ್ದಾರೆ, ಒಳ್ಳೆ ಕಲಾಕಾರರು ಇದ್ದಾರೆ. ಹೌದು. ಈಗ ನೀನು ವಿಜ್ಞಾನಿ ಅಂದ ತಕ್ಷಣ ನನಗೆ ನೆನಪಿಗೆ ಬಂತು ಶಮಣ, ಏನದು ಫೆಬ್ರವರಿ 28 ಸರ್ ಸಿ ವಿ ರಾಮನ್ ಅವರ ಹುಟ್ಟುಹಬ್ಬ, ರಾಷ್ಟ್ರೀಯ ವಿಜ್ಞಾನ ದಿನ. ಹೌದು ಹೌದು. ಈಗ ವಿಜ್ಞಾನ ಅಂದ ತಕ್ಷಣನೇ ನನಗೆ ಜಾಗೃತ ಆಯ್ತು. ಸಿ ವಿ ರಾಮನ್ ಅವರು ಕೂಡ ಒಬ್ಬ ಒಳ್ಳೆಯ ವಿಜ್ಞಾನಿ, ನೋಬೆಲ್ ಪ್ರಶಸ್ತಿ ಪುರಸ್ಕೃತರು. ಆ ದಿನ ಮಕ್ಕಳಿಗೆ ನೋಡು ರೂಪಕ, ಶಾಲೆಯಲ್ಲೆಲ್ಲ ಈ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ರಸಪ್ರಶ್ನೆ ಕಾರ್ಯಕ್ರಮಗಳನ್ನ ಇಟ್ಟಿರ್ತಾರೆ, ಪ್ರಬಂಧಗಳ ಬಗ್ಗೆ ಇಟ್ಟಿರ್ತಾರೆ. ಅಂದ್ರೆ ವಿಜ್ಞಾನದ ಬಗ್ಗೆ ತಿಳ್ಕೊಳ್ಳುವಂತದ್ದು ವಿಷಯಗಳು ಇರುತ್ತೆ. ವಿಜ್ಞಾನಿ ಆಗಬೇಕು ಅಂದ್ರೆ ಅವರು ಪ್ರಾಥಮಿಕ ಹಂತದಲ್ಲಿ ಅದಕ್ಕೆ ಒಂದು ರೀತಿಯ ತಯಾರಿ ಬೇಕಾಗ್ತದೆ ಅಂತ. ನಾವು ಉದ್ಯೋಗದ ಕಡೆಗೆ ಹೆಚ್ಚು ಒಂದು ಗಮನವನ್ನು ಕೊಟ್ಟು ವಿದ್ಯಾಭ್ಯಾಸವನ್ನು ಮಾಡ್ತೀವಿ, ಅದು ಸಾಕಾಗುವುದಿಲ್ಲ. ಜೊತೆಗೆ ಒಂದು ವೈಜ್ಞಾನಿಕ ಮನೋಭಾವನೆಯನ್ನು ಕೂಡ ಅವರು ಬೆಳೆಸಬೇಕು ಪ್ರಾರಂಭಿಕ ಹಂತದಲ್ಲಿ. ಹಾಗಿದ್ರೆ ಮಾತ್ರ ಮುಂದೆ ವಿಜ್ಞಾನಿ ಆಗೋದಕ್ಕೆ ಸಾಧ್ಯ. ಮತ್ತೆ ಮಂಜಕ್ಕ, ದಿನನಿತ್ಯದಲ್ಲಿ ವಿಜ್ಞಾನ ಏನೇನು ಇರುತ್ತಲ್ಲ ಅದ್ರ ಬಗ್ಗೆ ಮಕ್ಕಳಿಗೆ ತಿಳಿಸ್ತಾ ಹೋಗ್ಬೇಕು. ನಾವು ರೀತಿಯ ಕುತೂಹಲ ಮಕ್ಕಳಲ್ಲಿ ಇರಬೇಕು. ಹೌದು, ಕೆಲವು ಮಕ್ಕಳು ಇರ್ತಾರೆ ಶಮಣ, ಇದ್ ಯಾಕೆ ಏನು ಕೇಳು, ಇದ್ ಯಾಕೆ, ಇದ್ ಎಲ್ಲಿಂದ ಬಂತು, ಇದ್ ಹೇಗಾಯ್ತು. ಕೆಲವು ಸತಿ ಇವೇನ್ ತಲಹಟೆ ಮಕ್ಕಳಪ್ಪ ಅಂತ ಅನಿಸ್ತದೆ, ಏನ್ ಉತ್ತರ ಹೇಳುದು ಅಂತ. ಆದ್ರೆ ಅವ್ರ ಕುತೂಹಲ ಪ್ರವೃತ್ತಿಗೆ ಮೆಚ್ಚಬೇಕು. ಈಗ ಚಿಕ್ಕ ಮಕ್ಕಳಿಗೆ ಕಾರೋ ಜೀಪೋ ಬೈಕೋ ತಂದು ಕೊಡ್ತೀವಿ ಅಂತ ಇಟ್ಕೊಳ್ಳಿ, ಅದರಲ್ಲಿ ಅವ್ರು ಆಟ ಆಡೋದಿಲ್ಲ, ಫಸ್ಟ್ ಹೊತ್ತು ಹಾಕ್ತಾರೆ ಅದು ಪೀಸ್ ಪೀಸ್ ಆಗಿ ಎಲ್ಲೆಲ್ಲೋ ರಿಪೇರಿ ಮಾಡೋದು, ಅವರೇ ಕಲಿತಾರೆ. ಹೌದು ಹೌದು, ಕೆಲವೆಲ್ಲ ನೀಟಾಗಿ ಜೋಡಿಸ್ತಾರೆ. ಮತ್ತೆ ಹೌದು, ಮತ್ತೆ ಮಂಜಕ್ಕ ಪ್ರಶ್ನೆ ಕೇಳ್ತಾರೆ ಅಂತ ಹೇಳಿದ್ರಲ್ಲ ನೀವು, ಈಗ ಪ್ರಶ್ನೆ ಕೇಳ್ಬೇಕಿದ್ರು ಹಾಗೇನೆ ನಮ್ಗೆ ಅದ್ರದ್ದು ಉತ್ತರ ಗೊತ್ತಿರೋದಿಲ್ಲ. ಈಗ ನಾವು ಅಯ್ಯೋ ನನಗೆ ಗೊತ್ತಿಲ್ಲಲ್ಲ ಹೇಳ್ಬೇಕಾಗಿತ್ತು ಇವರಿಗೆ ಅಂತ ಅನಿಸ್ತದೆ. ಅನಿಸ್ತದಲ್ಲ ಪಕ್ಕ, ಅವಾಗ ನೀನು ನನಗೆ ಗೊತ್ತಿಲ್ಲ ಹೋಗು ಅಂದ್ರೆ ನಮ್ಮ ಅಳ್ದು ಬಿಡ್ತಾರೆ ಮಕ್ಕಳು. ಹೌದು, ನಾವು ಈಗ ಸಮಯ ಇಲ್ಲ ಮತ್ತೆ ಹೇಳ್ತೀನಿ ಅಂತ ತಳ್ಳಿ ನಾವು ಓದಿ ತಿಳ್ಕೊಂಡು ಹೇಳ್ಬೇಕು ಹೇಳ್ಬೇಕು. ಮತ್ತೆ ಕತೆ ಮೂಲಕ ಅವ್ರಿಗೆ ಹೇಳಿದ್ರೆ ಬಹಳ ಬೇಗ ಅವರು ಅವ್ರಿಗೆ ತಲೆ ಹೋಗುತ್ತೆ. ಹೌದು ಅಂತೂ ರೂಪಕ್ಕ ಏನೆಲ್ಲ ತಯಾರಿ ಮಾಡ್ಕೊಂಡು ಹೇಳಿಗ ಮಕ್ಕಳ ಒಂದು ಜ್ಞಾನ ಕುತೂಹಲವನ್ನ ತಡಸ್ಬೇಕು ಅಂತ ಹೇಳಿ. ಅಂದ್ರೆ ಮಕ್ಕಳು ಪ್ರಶ್ನೆ ಕೇಳಿದ ಹಾಗೆಯೇ ಹಿರಿಯರು ಅದಕ್ಕೆ ಒಂದು ಪೂರ್ವ ಸಿದ್ಧತೆ ತಯಾರಿ ಮಾಡ್ಕೊಳ್ಬೇಕಾಗ್ತದೆ. ಅಂತೂ ಶಮಣ, ಬಂದ ತಕ್ಷಣ ಎಳ್ನೀರು ಕೊಟ್ಟು ಸಿಹಿ ಸಿಹಿ ಎಳ್ನೀರು ಕುಡಿದ್ವಿ. ಈಗ ಇನ್ನೊಂದ್ಸತಿ ಏನಾದ್ರೂ ಬಾಯಿ ತಣಿಸ್ಲಿಕ್ಕೆ ಕೊಟ್ರೆ ನಾನು ರೂಪಕ್ಕ ಮನೆ ಕಡೆ ಹೋಗ್ತೀವಿ. ಈಗ ಬಾಯಿ ತಣಿಸುವುದಲ್ಲ, ಕಾಯಿ ಬರ್ಫಿ ಮಾಡುವ ಅಂತ ಒಂದು ಪ್ರಯತ್ನ ಪಟ್ಟಿದ್ದೆ. ಕಾಯಿ ಬರ್ಫಿ ಅದು ಹೇಗಿದೆ ನೋಡಿ, ಟೇಸ್ಟ್ ನೋಡಿ ಆಮೇಲೆ ಹೇಳಿ. ಆಯ್ತು ಶಾಮಣ್ಣ, ಟೇಸ್ಟ್ ನೋಡಿ ಹೋಗುವ ಮಂಜಕ್ಕಾಗಿ. ಶಾಮಣ್ಣನ ಎಳನೀರು ಬರ್ಫಿ. ಮಾತು ಮಕರಂದ, ಪಾಕ್ಷಿಕ ಕೌಟುಂಬಿಕ ಚರ್ಚೆ ಕೇಳಿದಿರಿ. ಭಾಗವಹಿಸಿದವರು ಮಂಜುಳಾ ಪುರಾಣಿಕ್, ಟಿಎಸ್ ಪ್ರಸಾದ್ ಹಾಗೂ ರೂಪಾಗೌಡ. ರೈತ ಬಾಂಧವರೇ, ಈಗ ಕೃಷಿ ಮಾಹಿತಿ. ಸುಣ್ಣದ ಬಗ್ಗೆ ನೀವೆಲ್ಲ ಕೇಳಿರಬಹುದು, ಅದರಲ್ಲೂ ವಿಶೇಷವಾಗಿ ರೈತರಿಗಂತೂ ಸುಣ್ಣದ ಬಗ್ಗೆ ತಿಳಿದಿದೆ. ಸುಣ್ಣ ಅಂದರೆ ಮಣ್ಣು ಪರೀಕ್ಷೆಯ ಆಧಾರದ ಮೇಲೆ ಮಣ್ಣನ್ನು ಸುಧಾರಿಸುವುದಕ್ಕೆ ಬಳಸುವಂತಹ ಕೃಷಿ ಸುಣ್ಣ. ಹಾಗೆಯೇ ಬೋರ್ಡೋ ಸಿಂಪರಣಿಯಲ್ಲಿಯೂ ಕೂಡ ಸುಣ್ಣದ ಬಳಕೆ ಇದೆ. ಇವೆಲ್ಲದರ ಹೊರತಾಗಿ ಸುಣ್ಣಕ್ಕೆ ಔಷಧೀಯ ಮಹತ್ವ ಕೂಡ ಇದೆ.